ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ. ಆಕಾಶವಾಣಿ ಧಾರವಾಡ. ಎರಡು ಮತ್ತೆ ಮೂರನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು. 1400 ಹೆಚ್ಚು ಬಗೆಯ ಔಷಧಗಳು, 220 ಹರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರ ಇಲಾಖೆ, ಕರ್ನಾಟಕ ಸರ್ಕಾರ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರ ಇಲ್ಲ, ಬ್ಯಾಂಕು ಖಾತೆ ಕ್ಲೋಸ್ ಆಗತ್ತೆ ಅಂತ ಹೇಳ್ತಾರೆ. ನಂಬಬೇಡಿ ಲೈಡೇ, ನಂಬಬೇಡಿ ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ ಲಿಂಕ್. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾಂ, ತಿಳಿಯಿರಿ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲೆಂದೇ ಈ ಸಂದೇಶವನ್ನು ಕೊಡಲಾಗಿದೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿರಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ 4297033, ಹೃದಯ ರೋಗ ಆಸ್ಪತ್ರೆ 08354297. ಸ್ಟಮಕ್, ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮೀರಜ್. ಕಾಲ್ 94. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶ್ಚಿತ ಅಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ. ಎಂಟು ಆದಿತಾಳ. ಸಂಬಳವಾದನ ಕೇಳಿದಿರಿ. ದರ್ಜೆ ಕಾಲೇಜಿನ ದೀಪಕ್ ತಿಮ್ಮಣ್ಣ ಗಾಂವ್ಕರ್. ಆಕಾಶವಾಣಿ ಅಮೃತ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ಪ್ರಕೃತಿ ಘನಸ ಅದೇ ರೀತಿ ಯುವಕರನ್ನು ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ಹಾಗಿದ್ರೆ ಈ ಯುವಕರು ಅಂದ್ರೆ ಯಾರು? 15 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದಿಂದ ಒಳಗೆ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಇದ್ದಾರೆ. ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ. ಯುವಕರ ಬಗ್ಗೆ ಇನ್ನೊಂದು ಮಾತನ್ನ ಹೇಳುವುದಾದ್ರೆ, ಇಂದಿನ ಯುವಕರಲ್ಲಿ ತಾಳ್ಮೆ ಎನ್ನುವಂತಹ ಮಾತೆ ಅಳಿಸಲ್ಪಟ್ಟಿದೆ. ಆ ವಿಷಯದ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಯುವಕರಲ್ಲಿ ಕಾಣಸಿಗುತ್ತಾ ಇಲ್ಲದೇ ಇರುವಂತಹದ್ದು ಅತ್ಯವಾಗಲು ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಾಗೂ ಆಡಳಿತಾತ್ಮಕ ಮಾರ್ಗ ಎನ್ನುವ ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನ ಕಲಿಯಬೇಕು. ಬಲಿಷ್ಠಕರು ರಾಷ್ಟ್ರದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ಯಾವಾಗಲೂ ಸಹಿತ ದೇಶದ ಯುತನಕ ನಿಲ್ಲದಿರಿ ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಈಗ ನಡೆಯುವಂತಹ ಆದಂತಹ ಸಂಗತಿಯಾಗಿದೆ. ಹಾಗಿದ್ರೆ ಯುವಕರಾದಂತಹ ನಾವು ಮಾಡಬೇಕಾದದ್ದೇನು? ಕೇವಲ ನಾವು ಯುವಕರಾಗಿದ್ದೇವೆ ಕಡೆಗೆ ನಾವು ಮೊದಲು ಲಕ್ಷ್ಯವನ್ನು ವಹಿಸಬೇಕು. ದೇಶದ ಬದಲಾವಣೆಗೆ ದೇಶದ ಯುವಕರು ದೇಶವನ್ನ ಮೊದಲು ಯುವಕರು ರಾಜಕೀಯದಲ್ಲಿ ಆಸಕ್ತಿಯನ್ನ ತೋರಿಸಬೇಕು. ಇಂದು ದೇಶದ ಆಡಳಿತವು ವೃದ್ಧರ ಕೈಯಲ್ಲಿದೆ, ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕೆಲವೇ ಕೆಲವು ಯುವಕರು ನೋಡಿ ಅವರು ಇವರ ಹಾಗೆ ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನ ಮಾಡಬೇಕು. ಮತದಾನವನ್ನು ಮಾಡಿದ್ರೆ ಭಾರತ ಉಜ್ವಲವಾಗುತ್ತದೆ ಎನ್ನುವಂಥದ್ದನ್ನ ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳ ಅಕೀಯವನ್ನ ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ದುರಾಸೆ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಏನನ್ನಾದರೂ ಮಾಡುವುದಂತಹ ಒಂದು ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಸನ್ನಿವೇಶವಾಗಿದೆ. ಪೋಷಕರು ತಮ್ಮ ಮಗ ರಾಜಕೀಯಕ್ಕೆ ಬರುವ ಮೂಲಕ ಅವರ ಕಡಿಮೆ ಶಿಕ್ಷಣ, ಲಿಖಿತ ಅಥವಾ ಅಧ್ಯಯನ ಅಥವಾ ಕೆಲಸದಲ್ಲಿ ಆಸಕ್ತಿ ಇಲ್ಲದವನು ರಾಜಕೀಯಕ್ಕೆ ಬರ್ತಾನೆ ಎನ್ನುವಂತಹ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಕೇವಲ ನಾಟಕವನ್ನ ನೋಡುತ್ತಾ ಇತರರ ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಲು ಹೆದರುತ್ತಾರೆ. ಆಗಳನ್ನ ಸಹ ಪಡೆಯುತ್ತೀರಿ, ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅದನ್ನಂತೆ ಹಲವಾರು ರೀತಿಯ ಸಂದೇಶಗಳನ್ನು ಹರಿಬಿಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದು ನಮ್ಮ ಯುವಳಿಯ ಒಳಗೆ ಧುಮುಕಿ ಅದನ್ನ ಸರಿಪಡಿಸುವ ಕಾರ್ಯ ಮಾಡಿದರೆ ಉತ್ತಮವಾಗ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಅಲ್ಲ, ನಾವು ಮಾಡುತ್ತಿರುವಂತಹ ಕಾರ್ಯದಿಂದ ನಮಗೇನು ಲಾಭ ಇದೆ ಎನ್ನುವಂತಹದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಬಗೆಹರಿಯುತ್ತದೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದೆ. ಯುವಕರು ಹೆಚ್ಚು ಉತ್ಸಾಹ ಮತ್ತು ಶಕ್ತಿದಾಯಕ. ಆದ್ದರಿಂದ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದ್ರೆ ಅಲ್ಲಿ ಯುವಕರ ಪಾತ್ರ ಎನ್ನಿಸಲಿಕ್ಕೆ ಸಾಧ್ಯವಿದೆ. ಹಿಂದೂಸ್ತಾನವು ಎಂದೂ ಮರೆಯದ, ಹಾಂಗೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತ ದೇಶಭಕ್ತಿಯ ಬಿಸಿ ಬಿಸಿ ನೆತ್ತ ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ. ಯುವಶಕ್ತಿಯು ದೇಶದ ಅತಿ ದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು ವಿದ್ಯಾವಂತರು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಯವರು ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ರಾಜಕೀಯ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಕುಟುಂಬದ ಕುರಿತಾಗಿ ಒಂದು ಯೋಚನೆಯು ಜವಾಬ್ದಾರಿಯು ಮುಖ್ಯವಾಗಿ ಇರಬೇಕಾಗ್ತದೆ. ಮೋಜು ಮಸ್ತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಕುಟುಂಬದಾಗಿದ್ದಾರೆ. ಅವರು ಜವಾಬ್ದಾರಿಯನ್ನ ಹೊಂದದಿದ್ದರೆ ಕುಟುಂಬದ ಪರಿಸ್ಥಿತಿಯೇ ಚದುರಿ ಹೋಗ್ತದೆ. ಅಲ್ಲ, ಅವರಂದೇ ತಮಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತಹ ಯಾವುದೇ ಇದ್ದಂತೆ ಅದರ ಧನಾತ್ಮಕ ಉಪಯೋಗವನ್ನು ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಕೂಡ ತಯಾರಾಗಬಹುದು. ಆದ್ದರಿಂದ ಹೇಗೆ ನಾವು ಬಳಸ್ತೀವೋ ಮತ್ತು ಅವರ ಮನಸ್ಥಿತಿಗಳನ್ನು ನಾವು ಈ ನಮ್ಮ ದೇಶದ ಯುವಶಕ್ತಿಯು ದೇಶ ಹಾಗೂ ವಿದೇಶಗಳಲ್ಲಿ ತನ್ನ ಭಾರತ ಮಾತೆಯ ಪ್ರತಿಷ್ಠೆಯನ್ನ ಮೆರೆಸುವುದಕ್ಕಾಗಿ ತನ್ನ ಪಾತ್ರವನ್ನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಅಭಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೂ ಸಹಿತ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ? ಇದಕ್ಕೆ ಶಿಕ್ಷಿತ ಯುವಕರು ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಎಷ್ಟೋ ಸುಶಿಕ್ಷಿತವಾದಂತಹ ಯುವಕರು ಸಹಿತ ಈ ಎಲ್ಲ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಅವರು ತಮ್ಮ ಹೆತ್ತವರ ಕಡೆಗೆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ವೃದ್ಧಾಶ್ರಮಕ್ಕೋ ಅಥವಾ ಇನ್ನೆಲ್ಲ ನಮ್ಮನ್ನ ಯುವ ಜನತೆ ಅಲ್ಲ, ನಮ್ಮನ್ನ ಯುವ ಶಕ್ತಿ ಎಂದು ಕರೆದಿದ್ದಕ್ಕಾಗಿ ಅಥವಾ ನಾವು ಅವರಿಂದ ಜನಿಸಿದ್ದಕ್ಕಾಗೂ ಕುಟುಂಬವನ್ನ ಗೌರವಿಸಬೇಕು. ಭಾರತ ಕುಟುಂಬ ಎನ್ನುವಂತಹ ಒಂದು ನೆಲೆಗಟ್ಟಿನಿಂದಲೇ ಬಂದಂತಹದ್ದು. ಭಾರತದಲ್ಲಿ ಪ್ರೀತಿ ವಿಶ್ವಾಸ ಎನ್ನುವಂತಹದ್ದು ಮುಖ್ಯವಾಗಿರುತ್ತದೆ. ಆದ್ದರಿಂದ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಉಳಿದ ದೇಶಗಳಿಗೆ ಹೋಲಿಸಿದರೆ ದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯು ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಆರದಂತೆ ಕಾಣಬೇಕೆ ಅಥವಾ ರಾಷ್ಟ್ರದ ಒಂದು ದೌರ್ಬಲ್ಯದಂತೆ ನಿರೂಪಿಸಬೇಕೆ ಅಥವಾ ಸಶಕ್ತ ಸಮಯ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ, ಮತ ಪಂಥ ಎನ್ನುವಂತಹ ಮೂಲ ಕಾರಣವಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಇಂತಹ ಒಂದು ಯೋಚನೆಗಳನ್ನ ನಾವು ಬಗ್ಗಾಗಲಿ ಅಷ್ಟೇ ಇದ್ರೆ ಸಾಕ. ದೇಶದ ಬಗ್ಗೆ ಅಂತ ಹೇಳಿದ್ರೆ ಯಾವುದು, ಸಮಾಜದ ಬಗ್ಗೆ ಜವಾಬ್ದಾರಿ ಇರಲೇಬೇಕು. ಯುವಕರು ಪೂರ್ವಜರು ಯುವಕರಾಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಸಮಾಜದ ಬಗೆಗಿನ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಮಾತ್ರ ಕೌಮ ಕಿ काम पे लुटाए जा कदम कदम बढ़ाए जा ಮಾತ್ರ ಸಾಕಾಗುವುದಿಲ್ಲ. ನಮ್ಮಲ್ಲೇ ಇರುವಂತಹ ಬ್ರಿಟಿಷರು, ಭ್ರಷ್ಟಾಚಾರ, ಮೋಸ, ವಂಚನೆ, ಭಾರತೀಯ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಂತಹದ್ದು ಮುಂದುವರೆದ ದೇಶವಾಗಿ ಹೋಗ್ತಾ ಇತ್ತು. ಆದ್ದರಿಂದ ನಾವೆಲ್ಲ ಯುವ ಶಕ್ತಿಗಳು ನಮ್ಮ ನಾಯಕರ ದೇಶವೇ ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮಂತಹ ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊಡೆದೋಡಿಸಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದ ಮೊದಲು ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು